ಹಾಕಿ ಮಿಕ್ಸ್ ಮಾಡಿಟ್ರೆ ಒಂದು 6-7 ತಿಂಗಳ ತನಕ ನಿಮ್ಗೆ ಯಾವುದೇ ಅದು ಹುಳ ಮತ್ತೆ ಬರೋದೇ ಇಲ್ಲ ನಿಮ್ಗೆ. ಇದು ಏನಂತಂದ್ರೆ ನಿಮ್ ದೇಹದಲ್ಲಿ ಹೋದ್ರು ನಾವು ತೊಳೆದು ತಿಂತೇವೆ, ತಿಂದ್ರು ಏನಾಗಲ್ಲ. ಈಗ ಬೋರಿಕ್ ಪೌಡರ್ ಏನಂದ್ರೆ ಉಳಿತು ಅಂದ್ರೆ ಬಹಳ ಕಷ್ಟ ಅಂತ, ಯಾಕಂದ್ರೆ ಜೋಳ ಅಂತೂ ಯಾರು ತೊಳೆಯಲ್ಲ, ತೊಳೆಯೋದಿಲ್ಲ, ಹಂಗೆ ಬೀಸಕ್ ಕೊಡ್ತೀವಿ. ಸೊ ಹಂಗಾಗಿ ಅದು ಹೊಟ್ಟೆಲಿ ಹೋದ್ರೆ ಈಗೇನ ನಮ್ಗೆ ಕಾಣ್ಲಕ್ಕಿಲ್ಲ. ನಿಧಾನವಾಗಿ ಕೆಲವೊಂದು ವಿಷ ಹೆಂಗಿರ್ತಾವಂದ್ರೆ ತಿಂದ ತಕ್ಷಣ ಏನೇ ನಮ್ಗೆ ಯಾವ್ದು ಗೊತ್ತಾಗಲ್ಲ, ನಿಧಾನವಾಗಿ ಏನಂತಂದ್ರೆ ನಮ್ಗೆ ಅದನ್ನ ಸಾಯಿಸುವಂತ ವಿಷಕಾರಿ ಅಂತ ಹೇಳ್ಬೋದು. ಅಂದ್ರೆ ಅಕ್ಕಿ ಜೋಳ ಗೋಧಿಗಳಿಗೆ ಮುಖ್ಯವಾಗಿ ಬಜೆ ಬೇರಿನ ಪುಡಿ 1 kg ಒಂದು ಜೋಳ ಅಥವಾ ಅಕ್ಕಿಗೆ 10 grams, 10-20 grams ವರೆಗೆ 10 grams ಹಾಕಿದ್ರು ಸಾಕು, ಬಹಳ ವಾಸನೆ ಇರುತ್ತೆ ಅದು. ಅಂದ್ರೆ ಚೆನ್ನಾಗಿ ಪುಡಿಯನ್ನ ಮಿಕ್ಸ್ ಮಾಡಿ ಚೀಲದಲ್ಲಿ ತುಂಬಿಡಬೇಕು, ಮತ್ತೆ ಏರ್ ಟೈಟ್ ಬ್ಯಾಗ್ ಅಲ್ಲಿ ಇಟ್ರೂ ಒಳ್ಳೇದು. ಏರ್ ಟೈಟ್ ಬ್ಯಾಗ್ ಇಟ್ರೆ ಇನ್ನೂ ಚೆನ್ನಾಗಿ, ಹಂಗೆ ಇಟ್ರೂ ನಡೆಯುತ್ತೆ. ಇದಲ್ದ ಕೆಲವರು ಅರಿಶಿನ, ಮೊದಲಿನ ಕಾಲಕ್ಕೆ ನಮ್ಗೆ ಈಗೆಲ್ಲರು ನಮ್ಮ ಮನೇಲೆ ನೋಡ್ತಿರು, ಮುಂಜಾನೆ ಎದ್ದ ತಕ್ಷಣ ಕಸ ಬಳಿದು ಬಾಗಲ್ ಮುಂದೆ ಅರಿಶಿನ ಕುಂಕುಮ ಹಾಕ್ತಾರೆ. ಅದಕ್ಕೆಲ್ಲಕ್ಕೂ ಒಂದು ವೈಜ್ಞಾನಿಕ ಇದರಿಂದನೇ ಮಾಡಿದ್ರು ನಮ್ಮ ಅಲ್ಲಿರೋದಕ್ಕೆ. ಅದಕ್ಕೆಂದ್ರೆ ಹೊರಗಡೆಯಿಂದ ನಮ್ಮ ಮನೆ ಒಳಗಡೆ ಬಾಗಿಲೊಳಗೆ ಯಾವುದು ಹುಳ ಪುಡಿ ಬರಬಾರ್ದು ಅಂತೇಳಿ ಅರಿಶಿನ ಹಾಕ್ತಾರೆ. ಆ ಅರಿಶಿನದಲ್ಲಿ ಏನಂದ್ರೆ ಒಂದು ಹುಳ ಬರಲಾರ್ದಂತ ಒಂದು ಅಂಶ ಇದೆ. ಇವತ್ತಿನ ದಿವಸ ನಮ್ಗೆ ಗೊತ್ತು, ಇಂಟರ್ನ್ಯಾಷನಲ್ ಇದರಲ್ಲೂ ಅದಕ್ಕೆ ಪೇಟೆಂಟ್ ಸಿಕ್ಕಿದೆ ಅರಿಶಿನದ ಬೆಲೆ. ಅದೇ ರೀತಿ ಧಾನ್ಯಗಳಲ್ಲೂ ಅರಿಶಿನ ಮಿಕ್ಸ್ ಮಾಡಿದ್ರೆ ಅದನ್ನು ಬರೋದಿಲ್ಲ, ಅರಿಶಿನ ಪುಡಿ ಮಿಕ್ಸ್ ಮಾಡಬಹುದು. ಇನ್ನು ಅದ್ರ ಬದ್ಲಿ ಈ ಬೋರಿಕ್ ಪೌಡರ್ ಬದ್ಲಿ ಕೆಲವೊಂದು ಏನಂದ್ರೆ ಜಾಸ್ತಿ ಅಷ್ಟು ದ್ವಿದಳ ಧಾನ್ಯಗಳಲ್ಲಿ ಏನಂದ್ರೆ ಒಂದು 5 cm ಅಷ್ಟು ಮೇಲ್ಗಡೆ ಒಂದು ದೊಡ್ಡ ಟಬ್ ನಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಅಂದ್ರೆ ಒಂದು 5 cm ಅಷ್ಟು ಹುಸುಕು ಅಥವಾ ಕೆಂಪ್ ಮಣ್ಣು ಅದನ್ನ ಹಾಕಿ ಮತ್ತೆ ಸರಿಯಾಗಿ ಡಬ್ಬ ಮುಚ್ಚಿಟ್ರೆ ಹೊರಗಡೆಯಿಂದ ಹುಳ ಹೊರಗೆ ಬರೋದಿಲ್ಲ. ಸೊ ಹಂಗಾಗಿ ನಿಧಾನವಾಗಿ ನಮ್ಗೆ ಅದೊಂದು ಒಂದು ವಿಷ ಹಾಕ್ಲಾರ್ದನೆ ನಾವು ಸಾಯಿಸ್ಬೋದು. ಈಗ ಮತ್ತೆ ಇದರಲ್ಲಿ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಹಳ್ಳಿಯಲ್ಲೆಲ್ಲ ಬೇವಿನ ತಪ್ಪಲ ಹಾಕೋದು, ಆಮೇಲೆ ಮೆಣಸಿನಕಾಯಿಯನ್ನ ಮುರಿದು ಹಾಕೋದು, ಘಾಟವಾದಂತ ಮೆಣಸಿನಕಾಯಿಗಳನ್ನ ಮುರಿದು ಹಾಕೋದು, ಆಮೇಲೆ ಬೇರೆ ಬೇರೆ ವಿಧಾನಗಳು ಬರ್ತಾವೆ. ಇವು ಎಷ್ಟರ ಮಟ್ಟಿಗೆ ಇದಾಗ್ತಾವ ಅಂತ ಇರ್ತಾವ? ಇವನು ಏನಂತಂದ್ರೆ ಮೊದಲೇದಾಗಿ ಹುಳ ಒಳಗಡೆ ಇತ್ತಂದ್ರೆ ಬಹಳ ಕಷ್ಟ. ಆದಷ್ಟು ಏನಂದ್ರೆ ಮೊದಲೇ ನೀವು ಕಾಳುಗಳನ್ನು ಶೇಖರಣೆ ಮಾಡೋಕ್ಕಿಂತ ಮುಂಚೆ ಸ್ವಚ್ಛ ಮಾಡಬೇಕು. ಸ್ವಚ್ಛ ಕೇರಿ ತೂರಿ ಮೊದಲೆಲ್ಲ ಇದು ಹಿಂಗೆ ಮಾಡೇ ಶೇಖರಣೆ ಮಾಡ್ತಿದ್ರು. ಇವತ್ತಿನ ದಿವಸ ಹೆಂಗೆ ಮಾಡ್ತೀವಿ ಅಂದರೆ ತಂದು ಸೀದಾ ಮಾರ್ಕೆಟಿಂದ ತಂದು ಉಪಯೋಗ ಹಂಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಮೊದಲು ತಂದ ತಕ್ಷಣ ಸ್ವಚ್ಛ ಮಾಡಿ, ಒಂದು ವೇಳೆ ಏನಾದ್ರು ಹುಳ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇತ್ತಂದ್ರೆ ನಮ್ಮ ಗೃಹಿಣಿಯರ್ ಏನಂದ್ರೆ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟರೆ ಒಂದು 3-4 days ಇಟ್ಟರೆ ಎಲ್ಲ ಸತ್ತೋಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಪದ್ಧತಿ ಅಂದ್ರೆ ಕಾಳುಗಳಿದ್ರೆ ಅವನ್ನ ಸ್ವಲ್ಪ ಹುರಿದಿಟ್ರೆ, ಯಾಕಂದ್ರೆ ಅದು ಕಾಳುಗಳು ಹೆಸರು ಕಾಳು ಅಂತಂದ್ರೆ ಹುರಿದ್ರೆ ಏನಂದ್ರೆ ಅದರಲ್ಲಿ ತತ್ತಿಗಳು ಇರ್ತಾವೆ ಹೆಸರು ಕಾಳು ಮತ್ತೆ ಇದ್ರಲ್ಲೆಲ್ಲ ಅಂತಂದ್ರೆ ಕಡಲೆ ಕಾಳುಗಳಲ್ಲಿ ನಮ್ಗೆ ಮೇಲ್ಗಡೆ ಸಣ್ಣ ಬಿಳಿ ತತ್ತಿಗಳು ಕಾಣಿಸ್ತಾವ. ಇವು ಇಟ್ಟ ತಕ್ಷಣ ನಾವು ಶೇಖರಣೆಗೆ ಇಟ್ಟ ತಕ್ಷಣ ಆಮೇಲೆ ಒಳಗಡೆ ಮರಿಹುಳು ಒಳಗೋಗಿ ತಿನ್ನುತ್ತೆ ಕಾಣೋದಿಲ್ಲ. ಅದಕ್ಕೇನಂದ್ರೆ ಸ್ವಲ್ಪ ಹುರಿದು ಬಿಟ್ರೆ ತತ್ತಿಗಳೆಲ್ಲ ಹೋಗ್ಬಿಡ್ತದೆ. ಮೊದಲಿಂದ ತಂದಿದ್ದು ಮಾರ್ಕೆಟಿಂದ ಬಂದಿದ್ದು ಹುಳ ಎಲ್ಲ ಸತ್ತೋಗ್ತವೆ. ಆಮೇಲೆ ನೀವು ಒಂದು ಡಬ್ಬದಲ್ಲಿ ಹಾಕಿಟ್ಟು ಈ ಬೇವಿನಲ್ಲಿ ಅವಾಗ ಕೆಲಸ ಮಾಡ್ತಾವ ಮೇಲೆ ಹಾಕಿಟ್ರೆ ಮತ್ತೆ ಇನ್ನು ಏನಾದ್ರು ಮುಂದೆ ಹುಳ ಬರಲಾರ್ದಂಗೆ ಆ ಒಂದು ತಡೆಗಟ್ಟುತ್ತೆ ಅಷ್ಟೇ ಅಂತ ಹೇಳ್ಬೋದು. ಈಗ ಹೆಸರು ಕಡಲೆ ತೊಗರಿ ಇವಕ್ಕದವಲ್ಲ, ಮತ್ತೆ ಬೇರೆ ಉಪಚಾರ ಏನ ಬಜೆ ಪುಡಿಯನ್ನ ಹಾಕಿಡಬಹುದಾ? ಇವಕ್ಕೂ ಸಹ ಹೇಗೆ ಇಲ್ಲಿ ಬುರುಬುರಿ ಬರುತ್ತಲ್ಲ, ಬುರುಬುರಿ ಕೆಂಪು ನುಶಿ, ಕೆಂಪು ನುಶಿ ಬರುತ್ತೆ, ಬುರುಬುರಿ ಬರುತ್ತೆ. ಸೊ ಇವು ಎಲ್ಲವಕ್ಕೂ ಏನಂತಂದ್ರೆ ನಾವು ಇದು ಬಜೆ ಬೇರೆ ಅಂದ್ರೆ ಎಲ್ಲ ದ್ವಿದಳಗೂ ದಾಳೆಗೂ ಉಪಯೋಗ ಮಾಡಬಹುದು, ಏಕದಳ ಅಕ್ಕಿ ಜೋಳದಲ್ಲೂ ಉಪಯೋಗ ಮಾಡಬಹುದು ಎಲ್ಲದರಲ್ಲೂ. ಮತ್ತೆ ಅದರ ಗುಣಮಟ್ಟ ಕಾಳಿನ ಗುಣಮಟ್ಟನು ಏನು ಹಾಳಾಗದಲ್ಲ, ಇದನ್ನ ನೋಡಿದ್ವಿ ನಾವು ಸಂಶೋಧನೆ ಪ್ರಕಾರ. ಇದನ್ನ ಇದು ಅನ್ನ ಇದನ್ನು ಮಾಡಿನೂ ನೋಡಿದ್ವಿ, ಏನು ವಾಸನೆ ಬರೋದಿಲ್ಲ ಸರಿಯಾಗಿ ಇದು ಮಾಡಿದ್ರೆ ಕಾಳುಗಳಲ್ಲಿ. ಇದು ಒಳ್ಳೆಯದಂತ ಹೇಳ್ಬೋದು, ಎಲ್ಲದಕ್ಕೂ ಉಪಯೋಗ ಮಾಡಬಹುದು. ಮತ್ತ ಹಳ್ಳಿಯಲ್ಲೆಲ್ಲ ಹೇಳ್ತಿರ್ತಾರೆ ಇಲ್ಲ ಕಾಳುಗಳಿಗೆಲ್ಲ ಇನ್ನೂ ಒಂದು ಪದ್ಧತಿ ಅಂತಂದ್ರೆ ಒಳ್ಳೆಣ್ಣೆಯನ್ನು ಹಾಕಿ 1 kg ಬೀಜಕ್ಕೆ 3 or 4 grams ಒಂದು ಒಳ್ಳೆಣ್ಣೆಯನ್ನು ಹಾಕಿ ಅದನ್ನ ಇದನ್ನ ಮಾಡಿ ಇಡೋದ್ರಿಂದ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಇದನ್ನು ಒಳ್ಳೆ ಪದ್ಧತಿ ಏನಂತಂದ್ರೆ ಯಾವ್ದಾದ್ರು ಒಂದು ಅಡಿಗೆ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆ, ಇದು ಒಂದು 5-7 ml 1 kg ಬೀಜಕ್ಕೆ ಇದನ್ನ ಸಿಂಪರಣೆ ಮಾಡೋದ್ರಿಂದ ಒಂದು 6-7 ತನಕ, ಒಂದು 5 ಅಂತ ಹೇಳ್ತೇನೆ ಯಾಕಂದ್ರೆ ಬಹಳ ಬೇಡ, 5-6 ತನಕ ಹುಳ ಬರೋದಿಲ್ಲ. ಇದು ಯಾಕೆ ಬರೋದಿಲ್ಲ ಅಂತಂದ್ರೆ ಇದೇನು ಎಣ್ಣೆನೆ ಅದರಲ್ಲೇನು ಕೀಟನಾಶಕ ಇರೋದಿಲ್ಲ, ಕಾಳುಗಳ ಮೇಲೆ ಹುಳಗಳು ತತ್ತಿ ಇಡ್ತವೆ. ಇದು ಒಂದು ಅಡ್ಡ ಗೋಡೆಯಾಗಿ ಇರುತ್ತದೆ ಎಣ್ಣೆಯನ್ನು ನಾವು ಸಿಂಪಲ್ ಇದ್ರ ಮಾಡೋದ್ರಿಂದ ಉಪಚಾರ ಮಾಡೋದ್ರಿಂದ ಅದು ಒಂದು ತತ್ತಿ ಇಡೋದಿಲ್ಲ. ಹಂಗಾಗಿ ಮುಂದೆ ಅದು ಮರಿ ಹಾಕೋದಿಲ್ಲ, ಅದು ಮುಂದೆ ಅದೇನು ಬೆಳವಣಿಗೆ ಆಗೋದಿಲ್ಲ. ಮತ್ತಿದು ಎಣ್ಣೆ ಇಟ್ಟರೆ ಇನ್ನೊಂದು ತಾವು ತಿಳಿಸ್ಬೇಕಂದ್ರೆ ಬಹಳ ದಿವಸದ ತನಕ ಇಡಕ್ ಬರಲ್ಲ, ವಾಸನೆ ಆಗುತ್ತೆ. ಅದಕ್ಕೆ ಒಂದು 5-6 ಅಂತ ಅದೇ ಹೇಳ್ತಿದ್ದೀನಿ. ಸೊ ಎಣ್ಣೆನೂ ಒಂದು ಒಳ್ಳೇದು. ಸೊ ಎಣ್ಣೆ ಹಚ್ಚಿ ಲೇಪನೆ ಮಾಡಿಟ್ರೆ ನಿಮ್ಗೆ ಹೆಸರು ಕಾಳು ಕಡಲೆ ಕಾಳು ಅಂತವಕ್ಕೆಲ್ಲ ದ್ವಿದಳ ಧಾನ್ಯಗಳಿಗೆ ಅಷ್ಟೇ ಎಣ್ಣೆಗಳನ್ನ ಉಪಯೋಗ ಮಾಡಿ. ಬಜೆ ಬೇರು ಪುಡಿ ಅಲ್ಲದೆ ಮತ್ತೆ ಕೆಲವೊಂದಿಷ್ಟು ಜನ ಹೇಳೋದು ಈ ಸೀತಾಫಲ ಬೀಜದ ಪುಡಿಯನ್ನ ಅಥವಾ ಎಲೆ ಪುಡಿಗಳನ್ನ ಹಾಕಿಟ್ರು ಒಳ್ಳೇದಂತ ಹೇಳ್ತಿರ್ತಾರೆ. ಅದನ್ನು ಕೆಲಸ ಮಾಡುತ್ತೆ, ಸೀತಾಫಲ ಎಲೆಯನ್ನು ಕೆಲಸ ಮಾಡುತ್ತೆ. ಬೀಜ ಏನಂದ್ರೆ ಸ್ವಲ್ಪ ವಿಷಕಾರಿಯಾಗಿದ್ದಾವೆ, ಸ್ವಲ್ಪ ನೋಡಿ, ಯಾಕಂದ್ರೆ ಬೀಜ ಯಾಕಂದ್ರೆ ಅದರಲ್ಲಿ ಕೀಟನಾಶಕ ಅಂಶ ಇರೋದ್ರಿಂದ ಹೊಟ್ಟೆಯಲ್ಲಿ ಹೋಗ್ಬಾರ್ದು, ಯಾಕಂದ್ರೆ ನಾವು ಏನ ಹೇಳಿ ನಾಳೆ ಯಾರೋ ತಿಂದು ಕಷ್ಟ ಇದು ಆಗ್ಬಾರ್ದು. ಎಲೆಗಳನ್ನು ಹಾಕ್ಬೋದು. ಇನ್ನು ಕೆಲವು ಫಿಲಿಪೈನ್ಸ್ ಶ್ರೀಲಂಕಾದಲ್ಲಿ ಏನಂದ್ರೆ ಕೆಲವು ಇದು ಲಿಂಬೆಹಣ್ಣಿನ, ಈಗ ನಮ್ಮಲ್ಲ ಸಿಗ್ತಾವ ಲಿಂಬೆಹಣ್ಣಿನ ಎಲೆಗಳು ಅದನ್ನ ಹಾಕ್ಬೋದು. ಈಗ ಹೆಂಗ ಎಲೆಗಳನ್ನ ಹಾಕ್ಬೇಕು ಹೇಳ್ತಾರೆ ನೀವು, ಒಣ ಎಲೆಗಳನ್ನ ಹಾಕ್ಬೇಕು ಲಿಂಬೆ ಅದು ಒಣಗಿ ಬಿಡುತ್ತೆ ತಾನೇ, ಒಂದ್ 2 ದಿವಸ ಆದ್ಮೇಲೆ ಒಣಗಿ ಹೋಗುತ್ತೆ. ಎಲೆ ಕಟ್ ಮಾಡಿ ಹಾಕಿದ್ರೆ, ಹಸಿ ಎಲೆನೆ ಹಾಕಿದ್ರೆ ನಡೀತೆ, 2 ದಿವಸದಲ್ಲೇ ಒಣಗೋಗುತ್ತೆ. ಮತ್ತೆ ಆದಷ್ಟು ತೇವಾಂಶ ಇರ್ಲಾರ್ದಂಗೆ ನೋಡ್ಬೇಕು ಯಾವ್ದಾದ್ರು ಹಸಿ, ಯಾಕಂದ್ರೆ ತೇವಾಂಶ ಹೆಚ್ಚಾಯ್ತಂದ್ರೆ ಈ ಕೀಟಗಳು ಹೆಚ್ಚಾದ್ರೆ ತೇವಾಂಶ ಹೆಚ್ಚಾಗುತ್ತೆ, ತೇವಾಂಶ ಹೆಚ್ಚಾದ್ರೂ ಕೀಟ ಹೆಚ್ಚಾಗ್ತವೆ. ಮತ್ತೆ ಅದಲ್ದೆ ಇನ್ನೊಂದ್ ಏನಂದ್ರೆ ಬೂಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ತೇವಾಂಶ ಜಾಸ್ತಿ ಇದಂಗೆಲ್ಲ ಬೂಸ್ಟ್ ಬರುತ್ತೆ, ಹುಳ ಜಾಸ್ತಿ ಆಗ್ತವೆ. ಅದನ್ನ ಆದಷ್ಟು ಏನಂದ್ರೆ ಸ್ವಚ್ಛತೆಯನ್ನ ಕಾಪಾಡಬೇಕು. ಈಗ ಕೆಲವೊಮ್ಮೆ ಅಕ್ಕಿಯಲ್ಲಿ ಏನಾಗಿರ್ತದೆ, ಗೊಂಟಾಳಾಗಿಬಿಟ್ಟಿರ್ತವೆ, ಜೊಂಡ ಕಟ್ಟಿರ್ತವೆ, ಜೊಂಡ ಕಟ್ಟಿರ್ತವೆ, ಅದು ಸಹ ಈ ಒಂದು ಉಪಚಾರ ಮಾಡೋದ್ರಿಂದ ತಪ್ಪಿಸಬಹುದು. ತಪ್ಪಿಸಬಹುದು. ಇವು ಜೊಂಡಗಟ್ಟಿ ಯಾವ್ದಂದ್ರೆ ಮರಿ ಹುಳುಗಳು, ಅದೇನ್ ನಿಮ್ ಮೇಲೆ ಹಾರ್ತಾ ಇರ್ತಾವ ಡಬ್ಬಿ ಮೇಲೆ, ಅವು ಏನ ತಿನ್ನೋದಿಲ್ಲ, ಹುಳನ ಕಾಳು ತಿನ್ನಲ್ಲ. ಅದ್ರ ಒಳಗಡೆ ಇರುವಂತ ಮರಿ ಹುಳು ಮೇಲೆ ಹಾರುವಂತದ್ ಏನಂತಂದ್ರೆ ಅದೆಲ್ಲ ಕೋಶ ಅವಸ್ಥೆಗೆ ಹೋದ್ಮ್ಯಾಗ ಮೇಲೆ ತಿಂದು ಮೇಲೆ ಬಂದಿರುತ್ತೆ. ಈ ಮರಿ ಹುಳುಗಳು ಏನಂದ್ರೆ ತಿನ್ಬೇಕಾರ ಬಲೆ ಕಟ್ತಾ ತಿಂತಾವ, ಸೊ ಹಂಗಾಗಿ ತಿಂತಾವ ಬಲೆ ಕಟ್ಟುತ್ತವೆ. ಆದಷ್ಟು ಅದನ್ನ ಸ್ವಚ್ಛ ಮಾಡಿ ಮೊದ್ಲೇ ನಾ ಹೇಳಿದಂತ ಈ ಒಂದು ಪದ್ಧತಿಯಲ್ಲಿ ಡಬ್ಬಿಯಲ್ಲಿ ಏನಾರ ಒಂದು ಶೇಖಡೆ. ಇನ್ನೊಂದು ತಮಗೆ ಆಯುರ್ವೇದಿಕ್ ಏನಂದ್ರೆ ಜಂಡು ಪರಾಡ್ ಅಂತೇಳಿ ಸಿಗ್ತಾವ ಮಾರ್ಕೆಟ್, ಜಂಡು ಪರಾಡ್ ಅಂತೇಳಿ ಒಂದು ಗುಳಿಗೆಗಳು, ಆಯುರ್ವೇದಿಕ್ ಗುಳಿಗೆ ಅಂತೇಳಿ ಸಿಗುತ್ತೆ. ಆ ಒಂದು ಗುಳಿಗೆ ಏನಂತಂದ್ರೆ ಒಂದು ಬಟ್ಟೆ ಚೀಲದಲ್ಲಿ ಕಟ್ಟಿ ಅದನ್ನ ಒಂದು ಚೀಲಕ್ಕೆ 2 ಅಥವಾ 3 ಮೇಲೆ ಭಾಗಕ್ಕೊಂದು ಕೆಳಗೊಂದು ಮತ್ತು ಮಧ್ಯದಲ್ಲಿ ಈ ಬಟ್ಟೆ ಚೀಲದಲ್ಲಿ ಕಟ್ಟಿ ಇಟ್ಟರೆ ಅದು ಧೂಮಪಾನ ಮಾಡಬಹುದು, ಇದರಿಂದ ಅದರಿಂದ ಹೊಗೆ ಬರುತ್ತೆ. ಆ ಒಂದು ಹೊಗೆಯಿಂದ ಏನಂತಂದ್ರೆ ಹುಳಗಳೆಲ್ಲ ಸಾಯ್ತಾವ ಇದು. ಆಮೇಲೆ ಏನಂತಂದ್ರೆ ನೀವು ಅದನ್ನ ಗುಳಿಗೆಯನ್ನ ಹೊರಗೆ ಒಕ್ಕಡ್ಬೇಕಂದ್ರೆ ಮತ್ತೆ ಅದರಲ್ಲೇ ಕಾಳಲ್ಲೇ ಮಿಕ್ಸ್ ಮಾಡಂಗಿಲ್ಲ, ಅದಕ್ಕೆ ಒಂದು ಬಟ್ಟೆ ಚೀಲದಲ್ಲಿ ಕಟ್ಟಿ ಹಾಕಿಟ್ರೆ ಇದು ಒಂದು ಆಯುರ್ವೇದಿಕ್ ಅಂತ. ಎಷ್ಟು ದಿವಸಗಳಿಗೆ ಹುಳ ಆಗೋದಿಲ್ಲಂತಿರಿದ? ಇದು ಒಂದು 5-6 ತಿಂಗಳ ತನಕ ಯಾವುದು ಹುಳ ಬರೋದಿಲ್ಲ. ಇನ್ನ ಮುಖ್ಯವಾಗಿ ಕೆಲವೊಂದು ಮನೆಯಲ್ಲಿ ತಿನ್ಲಿಕ್ಕೆ ಹುಣಸೆ ಅಂತ ಅಂದಿರ್ತೀವಿ, ಖಾರ ಪುಡಿ, ಅರಿಶಿನ ಪುಡಿ, ಇವಕ್ಕೆಲ್ಲಾನು ಹುಳ ಆಗ್ತಿರ್ತವೆ. ಹುಣಸೆಹಣ್ಣಿ ಬಂದ್ರೆ ಹುಣಸೆಹಣ್ಣಿಗೆ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತಿರ್ತಾವ ಹುಣಸೆಹಣ್ಣ ಮನೆಯಲ್ಲಿ? ಈಗ ಮನೆಯಲ್ಲಿ ಏನಂದ್ರೆ ಹುಣಸೆಹಣ್ಣಲ್ಲಿ ಎದಕ್ ಬರುತ್ತೆ ಹುಳು ಅಂದ್ರೆ, ಹುಣಸೆಹಣ್ಣ ಬೀಜ ಸಮೇತ ಇಟ್ಟರೆ ಅದು ಬೀಜ ತಿಂತ ಇರ್ತದೆ ಹುಳ, ಅದು ಬುರ್ಬುರಿ ತರನ ಇರುತ್ತೆ, ಸ್ವಲ್ಪ ದೊಡ್ಡ ದುಂಬಿ. ನಿಮ್ಗೆ ಹೊರಗಡೆ ನೋಡಿದ್ರೆ ಅದ್ರ ಕೋಶ ವ್ಯವಸ್ಥೆ ಬಿಳಿದು ಒಂದು ಕಾಣಿಸುತ್ತೆ, ಈಗ ಹೆಂಗೆ ಇದರಲ್ಲಿ ಕಾಣಿಸುತ್ತೆ, ಬಿಳಿದು ತತ್ತಿ ಇಟ್ಟಿರ್ತತೆ ಕಾಣಿಸುತ್ತೆ, ಜೊಂಡಗಟ್ಬಿಡುತ್ತೆ. ಈ ಒಂದು ಹುಳ ಇದು ತಪ್ಪಿಸ್ಲಿಕ್ಕೆ ಏನಂತಂದ್ರೆ ಬೀಜ ಸಪರೇಟ್ ಮಾಡಿ, ಬೀಜನ ತೆಗೆದು ಹುಣಸೆಹಣ್ಣನ್ನ ಶೇಖರಣೆ ಮಾಡಿದ್ರೆ ಬೀಜ ಇರ್ತಾವ, ಬೀಜ ಇದ್ರೆ ಮಾತ್ರ ಬರ್ತಾವ ಇವು, ಬೀಜನ ತೆಗೆದಿಡಬೇಕು. ಇನ್ನೊಂದು ಅದೇ ಇದೇ ಹುಳ ಏನಂತಂದ್ರೆ ಶೇಂಗಾದಲ್ಲೂ ಬರುತ್ತೆ, ಶೇಂಗಾ ಬುಡ್ಡಿ ಸಮೇತ ಇಟ್ಟರೆ ಅವಾಗ ಇದು ಬರುತ್ತೆ. ಯಾರಾದ್ರೂ ಬೀಜಕ್ಕಾಗಿ ಇಟ್ಟಿರ್ತಾರೆ ಕೆಲವರು, ಏನಾರು ಹೆಚ್ಚಾಗಿ ಮನೇಲಿ ಏನಾದ್ರು ಬೆಳೆದವ್ರು ಇಟ್ಟಿರ್ತಾರೆ, ಆವಾಗ ಏನಂದ್ರೆ ಇದೇ ತರದ ಈ ಒಂದು ಹುಳ ಏನಂತಂದ್ರೆ ಇದು ಬುಡ್ಡಿ ಸಮೇತ ಇದ್ದಾಗೆ ಬರ್ತವೆ. ಅಂಥವ್ರಿಗೆ ಏನಂದ್ರೆ ಸ್ವಲ್ಪ ಮುಂಜಾಗ್ರತೆನ ತಗೋಬೇಕು, ಅದನ್ನ ಚೀಲದಲ್ಲಿ ಹಾಕಂದ್ರೆ ಸರಿಯಾಗಿರೋ ಚೀಲದನ್ನ ನೋಡಿ ಏರ್ ಟೈಟ್ ಇರೋಂತಲ್ಲಿ ಉಪಯೋಗ ಮಾಡ್ಬೇಕು. ಮತ್ತು ಶೇಂಗಾದಲ್ಲಿ ಏನಂದ್ರೆ ಇದು ಈ ನುಸಿ ಬರಲ್ಲ, ಕೆಂಪು ನುಸಿ ಬರುತ್ತೆ, ಸ್ವಲ್ಪ ಕೆಂಪು ನುಸಿಗಳು ಬರ್ತವೆ. ಇನ್ನು ನೋಡ್ರಿ ಖಾರಪುಡಿ ಈಗ ಏನದಲ್ಲ, ಅಕ್ಕಿ, ಜೋಳ, ಗೋಧಿ, ಬಜೆ ಬೇರು ಮತ್ತೆ ತಾವು ಬೇರೆ ಬೇರೆ ವಸ್ತುಗಳನ್ನ ಒಂದು ಉಪಚಾರ ಮಾಡಿಡ್ಬೋದು ಅಂತ ಹೇಳಿದ್ರಿ. ಈ ಖಾರಪುಡಿಗೆ ಏನು, ಖಾರಪುಡಿಯಲ್ಲಿ ಹುಳ ಆಗ್ತಿರ್ತವೆ, ಒಂದು 7-8 ತಿಂಗಳು ಇಟ್ಟರೆ ಹುಳ ಆಗಿಬಿಟ್ಟಿರ್ತವೆ ಖಾರಪುಡಿಯಲ್ಲಿ. ಇದು ಖಾರಪುಡಿಯಲ್ಲಿ ಇವತ್ತು ಜಾಸ್ತಿ ಬರ್ತವೆ. ಅದಕ್ಕೆ ಏನಂತಂದ್ರೆ ಒಂದು ಸರಿಯಾದ ಡಬ್ಬ, ಇದಕ್ಕೆ ಏನಾದ್ರೆ ನಾವು ಒಂದು ಈಗ ಪ್ಲಾಸ್ಟಿಕ್ ಡಬ್ಬ, ನಾನು ಹೇಳಿದೆ ಕೀಟಗಳಿಗೆ ಒಂದೇ ಒಂದು ರಾಮಬಾಣ ಇದ್ದಂಗೆ ಆಮ್ಲಜನಕ, ಅದಕ್ಕೆ ಸಪ್ಲೈ ಆಗಲಾರ್ದ ಆಮ್ಲಜನಕ ಸಿಗ್ಲಿಲ್ಲ ಅಂದ್ರೆ ಸಾಕು ನಿಮ್ಗೆ, ಯಾವ್ದು ಕೀಟನಾಶಕನು ಬೇಡ ಏನು. ಅದಕ್ಕೆ ಒಂದು ಸರಿಯಾಗಿರೋದು ಏರ್ ಟೈಟ್ ಡಬ್ಬ, ಏರ್ ಟೈಟ್ ಡಬ್ಬ, ಯಾಕಂದ್ರೆ ನಾ ಕಂಪ್ನಿ ಹೆಸರು ಹೇಳಲ್ಲ, ಇವತ್ತು ಟಪ್ಪರ್ ವೇರ್ ಬರ್ಬೋದು, ಯಾವುದೇ ಒಂದು ಪ್ಲಾಸ್ಟಿಕ್ ಡಬ್ಬ, ಸೊ ಅಥವಾ ಗ್ಲಾಸ್ ಇನ್ ಇದ್ರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ, ಏರ್ ಟೈಟ್ ಇರಬೇಕು ಅಂದ್ರೆ ಗಾಳಿ ಒಳಗೆ ಹೋಗ್ಬಾರ್ದು. ಅಂತ ಒಂದು ಡಬ್ಬದಲ್ಲಿ ಯಾರಾದ್ರೂ ಹಸಿ ಕೈಯಿಂದ ಮತ್ತೆ ಮುಟ್ಲಿಲ್ಲ ಅಂದ್ರೆ ಕ್ಲೀನ್ ಆಗಿಟ್ರೆ ನಿಮ್ಗೆ ಆರಾಮಾಗಿ ಅದ್ ಯಾವ್ದೇ ಹುಳ ಬರ್ಲಾರ್ದಂಗೆ ಒಂದು ವರ್ಷದ ತನಕ ಇಡಬಹುದು. ನೀವು ಖಾರಪುಡಿಯನ್ನ ಶೇಖರಣೆಗೆ ನೀಟಾಗಿಟ್ರೆ, ಖಾರಪುಡಿ ಮತ್ತು ಅರಿಶಿನ ಪುಡಿ, ಅರಿಶಿನ ಪುಡಿ ಎರಡಕ್ಕೂ ಅಷ್ಟೇ, ಸರಿಯಾದ ಡಬ್ಬದಲ್ಲಿ ಹಾಕಿಟ್ರೆ ಆಮ್ಲಜನಕ ಹೋಗ್ಲಾರ್ದಂಗೆ ನೋಡ್ಕೊಂಡ್ರೆ. ಈ ಒಂದು ಏನಂದ್ರೆ ಸಿಗರೇಟ್ ದುಂಬಿ ಅದ್ರಲ್ಲಿ ಬಹಳ ಬರ್ತೈತಿ ಖಾರಪುಡಿನಲ್ಲಿ, ಬಂದು ಏನಂತಂದ್ರೆ ಅದು ನಿಮ್ಗೆ ಇದನ್ನೇ ಹಾಳು ಮಾಡ್ಬಿಡ್ತೈತೆ, ಉಂಡೆಗಟ್ಟಿದಂಗೆ ಆಗುತ್ತೆ. ಯಾಕಂತಂದ್ರೆ ಅದು ಒಂಥರ ಒಂದು ರಸವನ್ನು ಬಿಡೋದ್ರಿಂದ ಮರಿ ಹುಳ ತಿಂತಾ ತಿಂತಾ, ಸೊ ಹಂಗಾಗಿ ದೊಂಡಿಗೆಟ್ಬಿಡ್ತೈತೆ ಅದು ಮರಿ ಹುಳ ತಿನ್ನುತ್ತೆ. ಇನ್ನ ಮತ್ತೊಂದು ಅಂತಂದ್ರೆ ಈ ಗೋಧಿ ಹಿಟ್ಟಿರ್ಬೋದು, ಜೋಳದ ಹಿಟ್ಟು, ಕೆಲವೊಮ್ಮೆ ಅವಲಕ್ಕಿಗಳನ್ನ ತಂದಿಟ್ಟಿರ್ತೀವಿ, ಕೆಲವೊಂದು ಏನಂತ ಅಂದಿಟ್ಟಾಗ ಒಂಥರ ಮುಗ್ಗು ಮುಗ್ಗು ವಾಸನೆ ಬರ್ತವೆ, ಇದು ಹುಳದಿಂದ ಆಗತ್ತಂತೀರಾ, ಇದು ತಪ್ಪಿಸ್ಲಿಕ್ಕೆ ಏನ್ ಮಾಡ್ಬೇಕಂತೀರಿ? ಇದು ಮುಗ್ಗು ವಾಸನೆ ಹೆಚ್ಚಾಗಿ ಏನಂತಂದ್ರೆ ಬಹಳ ಜನ ಏನ್ ತಲೆಯಲ್ಲಿ ಇರ್ತೈತೆ, ಬಹಳ ದಿನ ಆಗೈತಿ ಅದಕ್ಕೆ ಹಂಗ ಆಗೈತಿ ವಾಸನೆ ಅಂತ ತಿಳ್ಕೊಂತಾರೆ. ಅದು ಬಹಳ ದಿನದ ವಾಸನೆ ಅಲ್ಲ, ಅದು ಹುಳದಿಂದ ವಾಸನೆ ಬರ್ತದ್ದು, ಮುಗ್ಗು ವಾಸನೆ ಬರೋದು. ನೀವೇನು ಒಂದ್ ತಿಂಗಳ ಇಟ್ಟದಕ್ಕೆ ಮುಗ್ಗು ವಾಸನೆ ಅಂತ ತಲೆಯಲ್ಲಿ ಇರುತ್ತೆ. ಅದು ಏನಂದ್ರೆ ಒಂದು ಕೆಂಪು ಹಿಟ್ಟಿನ ದುಂಬಿ ಅಂತ ಬರುತ್ತೆ, ಅದು ಒಂದು ಗ್ಯಾಸ್ ಅನ್ನ ಬಿಡ್ತೈತೆ, ಕ್ವಿನಾನ್ ಗ್ಯಾಸ್ ಅಂತ ಕರಿತೀವಿ. ಈ ಗ್ಯಾಸ್ ಅದು ಬರೇ ತಿನ್ನೋದು ಹಾಳು ಮಾಡೋದು ಅಷ್ಟೇ ಅಲ್ಲ, ಇದೇನಂದ್ರೆ ಗ್ಯಾಸ್ ಬಿಡೋದ್ರಿಂದ ಮುಗ್ಗು ವಾಸನೆ ಬರ್ತೈತೆ. ಅದು ಒಂಥರ ನಿಮ್ಗೆ ಅದು ನೀವು ಅಡುಗೆ ಮಾಡಿದ್ರು ತಿನ್ನೋಂಗೆ ಒಂದಂತ ಏನಂತಾರಲ್ಲ, ಗುಣಮಟ್ಟನೂ ಕಡಿಮೆ ಆಗುತ್ತೆ. ಈ ಹುಳಗಳು ಏನಂತಾರೆ ಒಂದು ತೂಕನೂ ಕಡಿಮೆ ಮಾಡೋದಲ್ಲೇ ಗುಣಮಟ್ಟ ಕಡಿಮೆ ಮಾಡುತ್ತೆ. ಇದಲ್ಲದೆ ಮತ್ತೆ ಅದ್ರ ಪೌಷ್ಟಿಕಾಂಶನೂ ಕಡಿಮೆ ಆಗುತ್ತೆ. ಮತ್ತು ನೀವು ಅಂತ ಹಿಟ್ಟಿನಿಂದ ಏನಾರ ಚಪಾತಿ ಮಾಡಕ್ ಹೋದ್ರೆ ಅದು ಚಪಾತಿ ಮಾಡಕ್ಕೆ ಬರೋದಿಲ್ಲ, ಹಿಟ್ಟಿನಲ್ಲಿ ಜಿಗಿ ಹೋಗ್ಬಿಟ್ಟಿರ್ತೈತೆ. ಸೊ ಅಂತ ಇದು ಬ್ರೆಡ್ ಮಾಡೋರು ಹಿಟ್ಟು ರೊಟ್ಟಿ ಮಾಡಕ್ ಹೋದ್ರೆ ಅಂತ ಹಿಟ್ಟಿನಲ್ಲಿ ಜೊಂಡಗಟ್ಟಿರೋಂತ ಇದರಿಂದ ಅದು ಜಿಗಿಯನ್ನು ಹೋಗ್ಬಿಡುತ್ತೆ. ಹಂಗಾಗಿ ಈ ಹುಳದನ್ನು ಬಹಳ ಬರೇ ತಿನ್ನೋದಷ್ಟೇ ಅಲ್ಲ, ಎಲ್ಲಾ ರೀತಿಯಿಂದ ಇದು ಅಪೌಷ್ಟಿಕತೆ ಅಲ್ಲದೆ ಮತ್ತೆ ನಮ್ಗೇನು ಚಪಾತಿ ಮಾಡಕ್ಕೆ ಹಿಟ್ಟು ವಾಸನೆ ಬಂದು ರವಾದಲ್ಲೂ ಜಾಸ್ತಿ ಬರ್ತದೆ, ಇದು ಕೆಂಪು ಹಿಟ್ಟಿನ ದುಂಬಿ ಅದರಲ್ಲೂ ಜಾಸ್ತಿ ನಮ್ಗೇನಂದ್ರೆ ಒಂಥರ ವಾಸನೆ ಬರುತ್ತೆ. ಇದು ಅವಕ್ಕೆಲ್ಲ ಹೇಗೆ ಮತ್ತೆ ಅದನ್ನು ಏರ್ ಟೈಟ್ ಡಬ್ಬದಲ್ಲಿ ಇಡೋದು ಒಳ್ಳೆಯದು? ಇದಕ್ಕೂ ಏರ್ ಟೈಟ್ ಡಬ್ಬಾನೇ ಒಂದು ಹೇಳ್ತೀವಿ, ಇಲ್ಲ ಅಂದ್ರೆ ಒಂದು ಚೀಲಗಳನ್ನ ಹೇಳಿದೆ, ಸೇವ್ ಗ್ರೀನ್ ಬ್ಯಾಗ್ಸ್ ಬರುತ್ತೆ, ಅಥವಾ ಈ ಒಂದು ಗುಳಿಗೆಗಳನ್ನ ಹಾಕಿಟ್ರೆ ಹುಳಗಳನ್ನು ಇದನ್ನು ಸಾಯ್ತವೆ. ಹಿಟ್ಟಲ್ಲಿ ಇದು ಗುಳಿಗೆ ತಾವು ಹೇಳಿದ್ರಲ್ಲ ಯಾವುದು, ಅದನ್ನು ಚೀಲದಲ್ಲಿ ಹಾಕಿ ಇಡಬಹುದು, ಇಡಬಹುದು. ಆಯುರ್ವೇದಿಕ್ ಗುಳಿಗೆ, ಆಯುರ್ವೇದಿಕ್ ಗುಳಿಗೆ ಬಟ್ ಸ್ವಲ್ಪ ಇದು ಅಂಶ ಇರ್ತವೆ ಅದು. ಆದಷ್ಟು ಏನಂದ್ರೆ ಅದು ಚೀಲದಲ್ಲಿ ಹಾಕಿ ಇಡ್ಬೇಕು, ಹಾಕಿ. ವಿಶೇಷವಾಗಿ ನೋಡ್ರಿ ಮನೆಯಲ್ಲಿ ಏನ್ ಮಾಡ್ತಾರೆ, ಫ್ರಿಜ್ ಅಲ್ಲಿ ಇಟ್ಬಿಡ್ತಾರೆ. ಫ್ರಿಜ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಡಬಹುದು, ಈಗ ಒಂದು ಸ್ವಲ್ಪ ಅಷ್ಟೇ, ಬಹಳ ಇಲ್ಲ. ಈಗ 4 ಕೆಜಿ 5 ಕೆಜಿ 10 ಕೆಜಿ ಇದ್ದಾಗ ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಇವಾಗ ಸಂಗ್ರಹಣೆ ಮಾಡಿ ನೀವು ಹೇಳಿದಂತ ಕೆಲವೊಂದು ಉಪಚಾರವನ್ನ ಮಾಡಿ ಇಡಬೇಕಾಗತ್ತೆ. ಮುಖ್ಯವಾಗಿ ಹುಳಗಳು ಆಗ್ಲಿಕ್ಕೆ ಕಾರಣ ಏನಂತೀರಿ? ಹೊರಗಡೆಯಿಂದ ಬಂದಿರ್ತಾವ ಅಂತಿರೋ, ಇಲ್ಲೇ ಉತ್ಪಾದನೆ ಆಗ್ತಾವ, ತಂದಿಟ್ಟಾಗನ ಆಗ್ತಾವ, ಹೇಗೆ? ಇಲ್ಲ, ಹೆಚ್ಚಾಗಿ ಏನಂತಂದ್ರೆ ಹೆಚ್ಚಾಗಿ ಕೆಲವು ಏಕದಳ ಅಂದ್ರೆ ಹೊರಗಡೆಯಿಂದಾನೇ ಬಂದಿರ್ತಾವೆ, ಜೋಳ ಗೋಧಿ ಇಲ್ಲ ಅಂದ್ರೆ ಹೊರಗಡೆಯಿಂದ ಬಂದಿರುತ್ತೆ. ಮತ್ತು ಮನೆಯಲ್ಲೇನು ಏನಂತಂದ್ರೆ ಒಂದ್ ಬೇರೆ ಯಾವ್ದೋ ಒಂದ್ ಕಾಳಿಂದ ಇನ್ನೊಂದು ಕಾಳಿಗೆ ಹೋಗ್ತಾವ, ಮಗ್ಳು ಇನ್ನೊಂದು ಹಳೆಯವು ಇರ್ತಾವ ಮನೇಲಿ, ಹುಳಗಂತ ಕಾಳುಗಳು ಇರ್ತವೆ. ಅದಕ್ಕೆ ಯಾವಾಗ್ಲೂ ಹೊಸವು ತಂದನ ಹಳೆಯದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡಬಾರ್ದು ಅಂತ ಹೇಳ್ತೀವಿ. ಒಂದ್ ವರ್ಷ ಆದ ತಕ್ಷಣ ಜಾಸ್ತಿ ಹಾಕೊಂತ ಹೋಗ್ತವೆ. ಅದಕ್ಕೆ ಹೊಸ ಕಾಳು ಹಸೆ ಹಳೆ ಕಾಳುಗಳು ಎರಡು ಬೇರೆ ಬೇರೆಯಾಗಿ ಶೇಖರಣೆ ಇಡ್ರಿ. ಮತ್ತು ತಂಪಾಗ್ಲಾರ್ದಂಗೆ ಆದಷ್ಟು ಏನಂದ್ರೆ ಗೋಧಿ ಅಕ್ಕಿ ತಂದ ತಕ್ಷಣ ಮೊದ್ಲೇದಾಗ ಏನಂತಂದ್ರೆ ನಾವು ಮುಂಜಾಗ್ರತೆ ಬಹಳ ಮುಖ್ಯ. ಈಗ ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದ್ಲು ಹಿರಿಯರು ಏನಂತಾರೆ, ಮೊದ್ಲು ಕಸ ಗುಡಿಸಿ ನೀರು ಹೊಡೆದು, ಯಾಕಂತಂದ್ರೆ ಮೊದ್ಲು ಅಲ್ಲಿಂದ ಸ್ವಚ್ಛತೆಯನ್ನು ಅದೇ ರೀತಿ ನೀವು ಕಾಳು ಶೇಖರಣೆ ಮಾಡೋದಕ್ಕಿಂತ ಮುಂಚೆ ಮೊದ್ಲು ಏನಂತೀನಿ ಅದನ್ನು ಕಟ್ಟಿಗೆ ಹಲಗೆ ಮೇಲೆ ಡೈರೆಕ್ಟ್ ಏನಂತಂದ್ರೆ ನೆಲದ ಮೇಲೆ ಶೇಖರಣೆ ಮಾಡ್ಬಿಟ್ಟು ಚೀಲಗಳು ತಂಪಾದ್ರಿಂದ ಹುಳ ಜಾಸ್ತಿ ಆಗ್ತವೆ. ಅದಕ್ಕೆ ಕಟ್ಟಿಗೆ ಹಲಗೆ ಮೇಲೆ ಇಟ್ಟು ಸರಿಯಾದ ಚೀಲಗಳಲ್ಲಿ ಇಟ್ಟು ಮತ್ತು ಸ್ವಚ್ಛ ಮಾಡಿ ಕಾಳುಗಳಲ್ಲಿ ತೇವಾಂಶ ನೋಡಿಬಿಟ್ಟು ಸರಿಯಾಗಿಟ್ರೆ ಸೊ ನೀವು ಅದನ್ನ ಆರಾಮ ಇದು ಹುಳ ಬರಲಾರ್ದಂಗೆ ಕಾಪಾಡಬಹುದು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತ ಮಹಿಳೆಯರಿಗಿರ್ಬೋದು, ರೈತರಿಗೆ ಮನೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ತಾರೆ, ಏನೋ ಧಾರಣಿ ಸ್ವಸ್ಥ ಇದ್ದಾಗ ತಂದು ಆಸೆ ಪಟ್ಟು ಇಟ್ಟಿರ್ತಾರೆ, ಆದ್ರೆ ಒಮ್ಮೆ ಹುಳ ಆಗಿ ಅವ್ರಿಗೆ ಸಾಕಷ್ಟು ಲುಕ್ಸಾನ್ ಆಗ್ಬಿಡತ್ತೆ. ಯಾಕಾರ ತಂದಿಟ್ಕೊಂಡಿವಪ್ಪ ಮನೆಯಾಗ ತರಬಾರ್ದು, ಸುಮ್ನೆ ಬೇಕಾದಾಗ ಒಂದೊಂದು ಕೆಜಿ ತಂದು ತಿನ್ಬೇಕಾಗಿತ್ತು. ಎಲ್ಲರಿಗೂ ಹಂಗೆ ಆಗೈತಿ ಈಗ, ಬಟ್ ಆ ತರ ಏನು ಯಾಕಂದ್ರೆ ಕೆಲವೊಂದ್ಸಲ ನಾವು ತರಬೇಕಾಗುತ್ತೆ. ಹೌದು, ಅದಕ್ಕೆ ಏನಂತಂದ್ರೆ ಆಮೇಲೆ ತಂದಿಟ್ಟು ನೀವು 3 ತಿಂಗಳ 4 ತಿಂಗಳ ಬಿಟ್ಟು ಡಬ್ಬಿ ತೆಗೆದು ನೋಡಕ್ ಹೋಗ್ಬೇಡಿ, ಅದನ್ನ ಹುಳ ಆಗಿರ್ತವೆ. ಅದಕ್ಕೆ ನಾವು ಎಷ್ಟು ಹೇಳಿದ್ರು ತಿಂಗಳಿಗೆ ಒಂದ್ಸಲ ಅದನ್ನ ಎಲ್ಲರೂ ಒಂದ್ಸಲ ನೋಡ್ತಾನೆ ಇರ್ಬೇಕು. ಯಾಕಂದ್ರೆ ನೀವು ಹೊಲದಲ್ಲಿ ಬರೋದ ಕೀಟಗಳು ಅಂದ್ರೆ ಕಾಣಿಸ್ತಾವೆ, ಇವು ಒಳಗೆ ನೀವು ತೆಗೆದು ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ತಿಂಗಳಿಗೆ ಒಂದ್ಸಲ, ಸೊ ಹಂಗೇನಾದ್ರು ಹುಳ ಆಗಿತ್ತಂದ್ರೆ ಬಿಸಿಲಿಗೆ ಒಂದ್ ಸ್ವಲ್ಪ ಸರಿಯಾಗಿ ಒಣಗಿಸ್ಬೇಕು, ಅಥವಾ ನಾ ಹೇಳಿದಂಗೆ ಒಂದು ಫ್ರಿಜ್ ಅಲ್ಲಿ ಏನಾರು ಇದು ಮಾಡಿ, ಮತ್ತೆ ಏನಾರ ಔಷಧ ಕೀಟನಾಶಕ ಅಂದ್ರೆ ಆಯುರ್ವೇದಿಕ್ ನಾ ಹೇಳಿದೆ ಗುಳಿಗೆಗಳು ಬಜೆ ಬೇರು ಈ ರೀತಿಯಾಗಿ ತಿಂಗಳಿಗೆ ಒಂದ್ಸಲ ತೆಗೆದು ನೋಡ್ಬೇಕು. ಹುಳ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಾರು ಒಂದು ಉಪಚಾರ ಮಾಡ್ಬೇಕು ಮತ್ತೆ ಇಡ್ಬೇಕು. ಅಂದ್ರೆ ನೀವು ನೋಡ್ಲಾರ್ದ ಹಂಗೆ ಇಟ್ಟರೆ 3-4 ತಿಂಗಳ ತನಕ ಇಟ್ಟರೆ ಅದು ಅಷ್ಟೊತ್ತಿಗೆ ಎಲ್ಲ ನಿಮ್ಗೆ ಏನು ಉಳಿಯೋದಿಲ್ಲ. ಕಾಳುಗಳನ್ನ ಹುರಿದಿಟ್ರೆ ಬಹಳ ಒಳ್ಳೇದಂತ, ಹುರಿದಿಟ್ರೆ ಬಹಳ ಒಳ್ಳೇದು. ಅದು ಏನಂತಂದ್ರೆ ಕಾಳುಗಳು ಹುರಿದ್ರೆ ಅಷ್ಟು ಕಂಪು ವಾಸನೆ ಕಳ್ಕೊತಾವ ಅಂತ ಹೇಳ್ತಾರೆ,

915 ರೂಪಾಯಿಯಿಂದ 915 ರೂಪಾಯಿ. ಭತ್ತ ದಪ್ಪ 1188 ರೂಪಾಯಿಯಿಂದ 1188 ರೂಪಾಯಿ. ಭತ್ತ ರಾಜಹಂಸ 1215 ರೂಪಾಯಿಯಿಂದ 1333 ರೂಪಾಯಿ. ಭತ್ತ ಸೋನಾ ಮಸೂರಿ 1289 ರೂಪಾಯಿಯಿಂದ 1802 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ 5600 ರೂಪಾಯಿಯಿಂದ 5600 ರೂಪಾಯಿ. ತೊಗರಿ ಕೆಂಪು 4700 ರೂಪಾಯಿಯಿಂದ 6111 ರೂಪಾಯಿ. ತೊಗರಿ ಬಿಳಿ 4222 ರೂಪಾಯಿಯಿಂದ 4600 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2000 ರೂಪಾಯಿಯಿಂದ 2260 ರೂಪಾಯಿ. ಇದುವರೆಗೆ ರಾಯಚೂರು ಮತ್ತು ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ನಮಸ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ನಾಳೆ ದಿನಾಂಕ 22/5/2022 ಅಂತಂದರೆ ರವಿವಾರ 5 ಮಿಲಿಮೀಟರ್ ಮಳೆಯ ಪ್ರಮಾಣವಿದ್ದು ಗರಿಷ್ಠ 32 ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದು ಹಾಗೆಯೇ ಗರಿಷ್ಠ 76 ಮತ್ತು ಕನಿಷ್ಠ 53% ಆರ್ದ್ರತೆ ಇರುವುದು, ಗಾಳಿಯ ವೇಗ ಪ್ರತಿ ಗಂಟೆಗೆ 28 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಮಾಹಿತಿ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೊಳ್ಬೇಕು. ಹೊಲದಲ್ಲಿ ಬದುವು ಮತ್ತು ನೀರು ತಡೆಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ಕೈಗೊಳ್ಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಟ್ಕೊಳ್ಬೇಕು. ಮಾವು ಬೆಳೆದಿರುವ ರೈತ ಬಾಂಧವರು ಗಮನಿಸಬೇಕು. ಹೆಚ್ಚು ಗಾಳಿ ಮತ್ತು ಮಳೆಯ ಮುನ್ಸೂಚನೆ ಇರುವುದರಿಂದ ಮಾವಿನಲ್ಲಿ ಹಣ್ಣುಗಳು ಉದುರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳಿಗೆ ಬರುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗವನ್ನು ತಡೆಗಟ್ಟಬಹುದು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಜಾನುವಾರು ಸಾಕಾಣಿಕೆದಾರರು ಗಮನಿಸಬೇಕು. ಪ್ರತಿ ವರ್ಷವೂ ಈ ಗಂಟಲು ಬೇನೆ ರೋಗ ಮುಂಗಾರು ಮಳೆ ಆರಂಭದಲ್ಲಿ ಕಂಡುಬರುವುದರಿಂದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದರ ತೀವ್ರತೆ ಹೆಚ್ಚಾಗಿದ್ದು ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರ, ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣ ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ರಾಜೋಳಿಯ ನಾಗೇಂದ್ರಪ್ಪ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಕಲ್ಲು ಕಟ್ಟಿದ ಬಾವ್ಯ ಬೆಲ್ಲ ವಚ್ಚಿದ ಸೋಪಾನ್ಯಾತ ಕೆಟ್ಟದವ್ವ ಎಲೆ ತೋಟ. ಕೊಲ್ಲ ಕಟ್ಟಿದ ಬಾಯ ಬೆಲ್ಲ ವಚ್ಚಿದ ಸೋಪಾನ್ಯಾತ ಕೆಟ್ಟದೆಯಲೆ ತೋಟ. ಕಲ್ಲು ಕಟ್ಟಿದ ಬಾವ ಬೆಲ್ಲ ವಚ್ಚಿದ ಸೋಪಾನಾಯಾತ ಕೆಟ್ಟದೆಯಲೆ ತೋಟ. ಕೊಲ್ಲ ಕಟ್ಟಿದ ಬಾಯ ಬೆಲ್ಲ ವಚ್ಚಿದ ಸೋಪಾನ್ಯಾತ ಕೆಟ್ಟದೆಯಲೆ ತೋಟ. ಆತ ಕೇಟೆದವ್ವ ಎಲೆ ತೋಟದೊಳಗೆ ಯಾವ್ಯಾವ ದಿನಸೇನು ಮಲ್ಲಿಗ. ಆತ ಕೇಟೆದಯನೆ ತೋಟದೊಳಗೆ ಯಾವ್ಯಾವ ದಿನಸೇನು ಮಲ್ಲಿಗ. ಕೆಂಪುಳ್ಳು ಕ್ಯಾದೆ ಕೆಂಪುಳ್ಳು ಮಲ್ಲಿಗೆ ಗಾವುದಕ್ಕೆ ಗಮ ಗಾಮು ನಂಬುತ್ತಾಳ. ಕೆಂಪುಳ್ಳು ಕ್ಯಾದೆಗೆ ಕೆಂಪುಳ್ಳು ಮಲ್ಲಿಗೆ ಗಾವುದಕ್ಕೆ ಗಮ ಗಾಮ ನಂಬುತ್ತಾಳ. ಕೆಂಪುಳ್ಳು ಕ್ಯಾದೆಗೆ ಕೆಂಪುಳ್ಳು ಮಲ್ಲಿಗೆ ಗಾವುದಕ್ಕೆ ಗಮ ಗಾಮು ನಂಬುತ್ತಾಳ. ಕೆಂಪುಳ್ಳ ಕ್ಯಾದೆಗೆ ಕೆಂಪುಳ್ಳ ಮಲ್ಲಿಗೆ ಗಾವುದಕ್ಕೆ ಗಮ ಗಾಮ ನಂಬುತ್ತಾಳ. ಗಾವುದಕ್ಕೆ ಗಮ ಗಾಮು ನಂಬುತ್ತಾಳಕ್ಕೆ ಶಿವನ ಮಗಳಾಕಿದ್ಯಾವ ಅಮ್ಮ. ಗಾವದಕ್ಕೆ ಗಮ ಗಾಮು ನಂಬುತ್ತಾಳಕ್ಕೆ ಶಿವನ ಮಗಳಾಕಿದ್ಯಾವ ಅಮ್ಮ. ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದಾರ ತಗಾಳು ನೇರ್ಯಾಳ. ಬಡಿಗೇರ ಮನೆ ಮುಂದೆ ಸಡಗಾರ ನಾಗ್ಯಾಳ ಜಡದಾರ ತಗಾಳ ನೇರ್ಯಾಳ. ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದಾರ ತಗಾಳ ನೇರ್ಯಾಳ. ಬಡಿಗೇರ ಮನೆ ಮುಂದೆ ಸಡಗಾರ ನಾಗ್ಯಾಳ ಜಡದಾರ ತಗಾಳ ನೇರ್ಯಾಳ. ಜಡದಾರ ತಗಾಳ ಏರಳವ್ವ ಕಿನಿ ಆ ಶಿವನ ಮಗಳಾಕಿದ್ಯಾವ ಅಮ್ಮ. ಜಡದಾರ ತಗಾಳ ನೇರಾಳ ಕಿನಿ ಆ ಶಿವನ ಮಗಳಾಕಿದ್ಯಾವ ಅಮ್ಮ. ಬಡಿಗೇರ ಮನ ಮುಂದೆ ಸಡಗರದ ಮರ ನೊಟ್ಟೆ ಕಡದು ಮಡಚರ ನಾಲ್ಕು ಸೋಗಾಲ್ಯ. ಬಡಿಗೇರ ಮನೆ ಮುಂದೆ ಸಡಗರದ ಮರ ನೊಟ್ಟೆ ಕಡದು ಮಡಚರ ನಾಲ್ಕರವಾಗಾಲ್ಯ. ಬಡಿಗೇರ ಮನೆ ಮುಂದೆ ಸಡಗರದ ಮರ ನೊಟ್ಟೆ ಕಡದು ಮಡಚರ ನಾಲ್ಕು ಸೋಗಾಲ್ಯ. ಬಡಿಗೇರ ಮನೆ ಮುಂದೆ ಸಡಗರದ ಮರ ನೊಟ್ಟೆ ಕಡದ ಮಡ ಚರ ನಾಲ್ಕ ಸೋಗಾಲ್ಯ. ಕಡದ ಮಡ ಚರ ನಾಲ್ಕು ಸೋಗಾಲಗಿಗೆ ಶಿವನ ಮಗಳಾಕಿದ್ಯಾವ ಅಮ್ಮ. ಕಡದ ಮಡ ಚರ ನಾಲ್ಕು ಗಾಲಿಗಳಿಗೆ ಶಿವನ ಮಗಳ ದ್ಯಾವ ಅಮ್ಮ. ಕಂಬಾರ ಮನ ಮುಂದೆ ಅತ್ತಿಯ ಮರ ನೊಟ್ಟೆ ಕೆತ್ತೆ ಮಡ ಚರ ನಾಲ್ಕು ರತುಗಾಳ. ಕಂಬಾರ ಮನೆ ಮುಂದೆ ಅತ್ತಿಯ ಮರ ನೊಟ್ಟೆ ಕೆತ್ತೆ ಮಡ ಚರ ನಾಲ್ಕು ಸಾಗಾಳ. ಕೆತ್ತೆ ಮಡ ಚರ ನಾಲ್ಕು ರತುಗಾಳಗಿಗೆ ಶಿವನ ಮಗಳಾಕೆ ದ್ಯಾವ ಅಮ್ಮ. ಕಡದ ಮಡ ಚರ ಅಮ್ಮ. ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದಾರ ತಗಾಳು ನೇರ್ಯಾಳ. ಬಡಿಗೇರ ಮನೆ ಮುಂದೆ ಸಡಗಾರ ನಾಗ್ಯಾಳ ಜಡದಾರ ತಗಾಳು ನೇರ್ಯಾಳ. ಜಡದಾರ ತಗಾಳೇರ್ಯಾಳ ಕಿನಿಯ ಶಿವನ ಮಗಳಾಕಿದ್ಯಾವ ಅಮ್ಮ. ಜಡದಾರ ತಗಾಳ ನೇರ್ಯಾಳ ಕಿನಿಯ ಶಿವನ ಮಗಳಾಕಿದ್ಯಾವ ಅಮ್ಮ. ಬಡಿಗೇರ ಮನ ಮುಂದೆ ಸಡಗಾರು ನಾಗ್ಯಾಳ ಜಡದಾರ ತಗಾಳು ನೇರ್ಯಾಳ. ಬಡಿಗೇರ ಜಡದಾರ ತಗಾಳ ನೇರ್ಯಾಳ. ಬಾಳೆ ದಿಂಡಗಳ ಕಡೆ ಶಾರ ದ್ಯಾವ ಮಗ ಕೋಪಿ ಅನಂದ್ರ ಉನಾಕಾರ. ಬಾಳೆ ದಿಂಡಗಳ ಕಡೆ ಶಾರಕಿಗೆ ಕೊಬ್ಬೆ ಅನಂದ್ರ ವಿನಾಕಾರ. ಬಾಳೆ ದಿಂಡಗಳ ಕಡೆ ಶಾರ ಒಗಿಗೆ ಕೊಬ್ಬೆ ಅನಂದ್ರ ಉನಾಕಾರ. ಬಾಳೆ ದಿಂಡಗಳ ಕಡೆ ಶಾರಕಿಗೆ ಕೊಬ್ಬೆ ಅನಂದ್ರ ವಿನಾಕಾರ. ಕೊಬ್ಬೆ ಅನಂದ್ರ ಆಕಾರಕಿಗೆ ಶಿವನ ಮಗಳಾಕಿದ್ಯಾವ ಅಮ್ಮ. ಕೊಬ್ಬೆ ಅನಂದ್ರ ಆಕಾರಕಿಗೆ ಶಿವನ ಮಗಳಾಕಿದ್ಯಾವ ಅಮ್ಮ. ಬಾಳೆ ನಂದ್ರದಾಗ ಭಾಗ್ಯವದ ಪೂಜವ್ವ ಬಾಯಿ ತುಂಬ ಬೀಳಿ ಎಲಿಯನ ಬಾಳೆ ನಂದ್ರದಾಗ ಭಾಗ್ಯವದ ಪೂಜವ ಬಾಳೆಯನ ಬಾಯಿ ತುಂಬ ಬೀಳಿ ಎಲಿಯನಕಿಗೆ ಶಿವನ ಮಗಳಾಕೆ ದೇವ ಅಮ್ಮ ಬಾಯಿ ತುಂಬ ಬೀಳಿ ಎಲಿಯನಕಿಗೆ ಶಿವನ ಮಗಳ ದೇವ ಅಮ್ಮ ಬಾಳೆ ನಂದ್ರದಾಗ ಇರುವ ಮಾಯದ ತಾನ ಮಲಗ ಕೋಣ ನಾರಿ ಗಂಡಾಳ ಮಲಗ ಕೋಣ ನಾರಿ ಗಂಡಾಳ ವಕಿನೇ ಶಿವನ ಮಗಳಾಕೆ ದೇವ ಅಮ್ಮ ಮಲಗ ಕೋಣ ನಾರಿ ಗಂಡಾಳ ಕಿರೇ ಶಿವನ ಮಗಳ ದೇವ ಅಮ್ಮ ಮಲಗ ಕೋಣ ನಾರಿ ಗಂಡಾಳ ವಕಿನೇ ಶಿವನ ಮಗಳಾಕೆ ದೇವ ಅಮ್ಮ ಮಲಗ ಕೋಣ ನಾರಿ ಗಂಡಾಳ ಕಿರೇ ಶಿವನ